ಹರಿಹರವೊಂದೆಗೆ ಅರುಚಾರೂಡಗೆ ನಮೋ ನಮೋ ಶಿವಾರೂಡಗೆ ಶಿವಕುಲ ಜಾತಗೆ ಶಿವಾರೂಡಗೆ ಶಿವಕುಲ ಜಾತಗೆ ಸಿದ್ಧಾರೂಡಗೆ ನಮೋ ನಮೋ ಸಿದ್ಧಾರೂಡಗೆ ನಮೋ ನಮೋ ಸಚಿದ್ರೂಪಗೆ ಸಜಾನಂದಗೆ ಸಚಿದ್ರೂಪಗೆ ಸಜಾನಂದಗೆ ಸದ್ಗುರು ಜೀವನಗೆ ಸಾರೂಡಗೆ ಹರಿಹರವೊಂದೆಗೆ ಅರುಚಾರೂಡಗೆ ನಮೋ ನಮೋ ಶಾಂತಾನಂದಗೆ ಜಮಗುಣತೀತಗೆ ಸಿದ್ಧಾರೂಢಗೆ ನಮೋ ನಮೋ ವಿಷ್ಣು ಬಾಗೋದಿ ಗೆಳತಿ ವಿಷ್ಣು ಬಾಗೋದಿ ತುಂಬಿ ಮಾಡಿಟ್ಟಳು ಸಿಂಬಿ ನೀರೊಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ಒಯ್ದರ ಗೆಳತಿ ಬೀಸುನು ಬಾಗೋದಿ ಗೆಳತಿ ಬೀಸುನು ಬಾಗೋದಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಹಿರೆಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಈಶ ಸದಾ ಶಿವನ ನೆನೆಯೊಣ ತಂಗಿ ಈಶ ಸದಾ ಶಿವನ ನೆನೆಯೋಣ ತಂಗಿ ಶಿವನ ಈಶ ಸದಾ ಶಿವನ ನೆನೆಯುನ ತಂಗಿ ಬೀಸುನು ಬಾಗೋದಿ ಬೀಸುನು ಬಾಗೋದಿ ಹಸನಂಗಾದಿ ಆ ಕಲಿತಾವ ಗೆಳತಿ ಬೀಸಲು ಬಾಗು